ಶ್ರೀಮತಿ ಕವಿತಾ ಅವರು. ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಂಗವಾಗಿ ಮಧ್ಯವರ್ಜನ ಶಿಬಿರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಹೊಸ ಜೀವನ ನವ ಜೀವನವನ್ನ ಕಂಡುಕೊಂಡಂತವರು ಹನುಮಂತ ಶಿವಾಜಿ ಜೋಗಿ ಹಾಗೂ ಕವಿತಾ ಜೋಗಿಯವರ ಅನುಭವನ ಇವತ್ತು ಕೇಳೋಣ. ನಮಸ್ಕಾರ ಹನುಮಂತ ಜೋಗಿಯವರು. ನಮಸ್ತೆ ಸರ್. ಹನುಮಂತ ಅವರೇ, ನಿಮ್ಮ ಸ್ವಲ್ಪ ಪರಿಚಯವನ್ನು ಮಾಡಿಕೊಡಿ. ನೀವು ಯಾವ ಊರಿಂದ ಈ ಊರಿಗೆ ಬಂದ್ರಿ? ಆ ಮೊದಲು ಏನೇನು ವೃತ್ತಿಯನ್ನು ಮಾಡ್ತಾ ಇದ್ರಿ? ಸರ್, ನಾವು ಫಸ್ಟಿಗೆ ಇಲ್ಲೇ ನಾವು ಇದೆ ಕುಲಕಸಿಂ ನಮ್ದು ಇದೆ. ಹೌದಾ? ಕಡೆ ನಾ ಪೇಂಟಿಂಗ್ ಎಲ್ಲ ಕೆಲಸ ಮಾಡ್ತಿದ್ದೆ, ಕಡೆ ಜಾತ್ರೆ ಪೇಟಿ ಮಾಡ್ತಾ ಅಂತ ಈ ಕಡೆ ಬಂದ್ವಿ ನಾವು. ನಿಮ್ಮ ಮೂಲತಃ ನೀವು ಹಾವೇರಿ ಊರಿನವರು, ಜಾತ್ರೆಯಲ್ಲಿ ನೀವು ಅಂಗಡಿಯನ್ನು ಹಾಕ್ತಾ ಇದ್ದವರು? ಹೌದು ಸರ್, ಮೂಲತಃ ನಮ್ದು ಹಾವೇರಿ ಪ್ರಾಪರ್. ಹೌದಾ? ನಾವು ತೇರ್ಪೇಟೆ ಮಾಡ್ತಾ ಈ ಕಡೆ ಬಂದ್ವಿ ಸರ್. ಬಂದ ತಕ್ಷಣ ನಮ್ಗೆ ಸುಮಾರು ಒಂದ್ ಸ್ವಲ್ಪ ಲಾಸ್ ಆಯ್ತು. ಲಾಸ್ ಆಕ್ಸಿಡೆಂಟ್ ನಮ್ಗೆ ಎಲ್ಲಿ ಊರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈಗ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಈ ಜಾತ್ರೆಯ ಅಂಗಡಿ ಹಾಕುವುದು ಅಂದ್ರೆ ಹೇಗೆ? ವರ್ಷ ಪೂರ್ತಿ ನಿಮಗೆ ಅದರಲ್ಲಿ ಉದ್ಯೋಗ ಸಿಗ್ತದ? ಹೇಗಿದೆ ತಯಾರಿ ಎಲ್ಲ, ಹೇಗೆ ಮಾಡ್ತೀರಿ? ಇಲ್ಲ ಸರ್, ವರ್ಷ ಪೂರ್ತಿ ಇರುದಿಲ್ಲ. ನಮ್ಗೆ ವರ್ಷದಲ್ಲಿ 4 ತಿಂಗಳು ಇರ್ತಿತ್ತು ಅಷ್ಟೇ. ಹಾ, 4 ತಿಂಗಳಲ್ಲಿ ಅಷ್ಟೇ. ಹಾ, ಬೇಸಿಗೆಯಲ್ಲಿ ಮಾತ್ರ, ಜಾತ್ರೆ ಸೀಸನ್ ಅಲ್ಲಿ ಅಷ್ಟೇ ಇರ್ತಿತ್ತು. ಕಡೆ ಬಾಕಿ ನಂತರ ನಾವು ಫುಟ್ಪಾತ್ ಮೇಲೆ ಹಿಂಗೆ ಅಂಗಡಿ ಹಾಕೊಂಡು ವ್ಯಾಪಾರನ ಮಾಡ್ತಿದ್ವಿ ಸರ್. ಹಾ, ಕಡೆ ಆದ ನಂತರ ನಾವ್ ಇಲ್ಲಿ ಬಂದ ತಕ್ಷಣ ನಮ್ಗೆ ಸುಮಾರಷ್ಟು ಲಾಸ್ ಆಯ್ತು. ಕಡೆ ನಾವು ಸಣ್ಣ ಅಂಗಡಿಯನ್ನ ಮಾಡಿದ್ವಿ. ಎಲ್ಲೆಲ್ಲ ಜಾತ್ರೆಯಲ್ಲಿ ಅಂಗಡಿ ಇಟ್ರಿ? ನಾವು ಸೂಡಿಗದ್ದೆ, ಮಾಳ್ಕೋಡು, ಬಳಕೂರು, ಮಾಯನ್ ಕುರುವ, ಮುರುಡೇಶ್ವರ, ಇಡಗುಂಜಿ, ಹೊನ್ನಾವರ, ಕಡೆ ಗುಣವಂತಿ, ಟೋಟಲಿ ನಮ್ಮ ಡಿಸ್ಟ್ರಿಕ್ಟ್ ಭಟ್ಕಳ ಡಿಸ್ಟ್ರಿಕ್ಟ್ ಅಲ್ಲಿ ಅಷ್ಟಿದೆ ಎಲ್ಲ ತೇರ್ಪೇಟೆಯಲ್ಲಿ ನಾವು ಅಂಗಡಿ ಹಾಕ್ತೀವಿ ಸರ್. ಅಂಗಡಿ ಎದುರು ಏನೇನು ಐಟಮ್ ಹಾಕ್ತೀರಿ? ಅಂಗಡಿ ಇದೇ ತರ ಫ್ಯಾನ್ಸಿ ಅಂಗಡಿ, ಬಳೆ, ಕ್ಲಿಪ್, ಬೌ, ಹಿಂಗೆ ಲೇಡೀಸ್ ಐಟಮ್ ಅನ್ನ ಹಾಕ್ತಿದ್ದೀವಿ ಸರ್. ಈಗ ಪ್ರತಿ ಊರಿನಲ್ಲಿಯೂ ಕೂಡ, ಹಳ್ಳಿ ಹಳ್ಳಿಗಳಲ್ಲಿಯೂ ಕೂಡ ಒಂದಲ್ಲ ಒಂದು ಅಂಗಡಿಗಳು ಇರ್ತವೆ. ಈ ಫ್ಯಾನ್ಸಿ ಸ್ಟೋರ್ ಅಂಗಡಿ ಅಂದ್ರೆ ಬಹಳಷ್ಟು ಎಲ್ಲ ಕಡೆ ಅದು ಕಾಮನ್ ಆಗಿಬಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಜಾತ್ರೆಗೆ ವಿಶೇಷವಾದಂತ ಒಂದು ಗಮನ ಕೊಡ್ತಾರ ಜನರು? ಇಲ್ಲ ಸರ್, ಅಂದ್ರೆ ಜಾತ್ರೆ ಅಂದ್ರೆ ಜನಕ್ಕೆ ಏನಾಗುತ್ತೆ ಅಂದ್ರೆ ಈಗ ಜಾತ್ರೆ ಏನಾದ್ರು ಒಂದು ಐಟಮ್ ತಗೊಳ್ಳುವ ಜಾತ್ರೆಯಲ್ಲಿ ಅಂತ ಹಿಂಗೆ. ಹಾ, ಜಾತ್ರೆಲಿ ಹೋದ ತಕ್ಷಣ ಏನಂತ ತಗೊಳ್ಳುವ ಅನ್ನಗೋಸ್ಕರನೇ ಜಾತ್ರೆ ಬರ್ತಿದ್ರೆ ಜನ. ಹೌದಾ? ಈಗ ಅಂಗಡಿಲಿ ಸಿಗೋದು ವಸ್ತುನೆ ಬೇರೆ, ತೇರ್ಪೇಟೆಯಲ್ಲಿ ಸಿಗೋದು ವಸ್ತುನೆ ಬೇರೆ. ಹೌದಾ? ತೇರ್ಪೇಟೆಯಲ್ಲಿ ಅಂದ್ರೆ ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಒಂದ್ಸಲ ವೆರೈಟಿ ಐಟಮ್ ಇರ್ತದೆ. ಯಾವುದೇ ಐಟಮ್ ಕೊಂಡ್ರು 10 ರೂಪಾಯಿ? ಹಾ, 10 ರೂಪಾಯಿ ಸರ್. ಯಾವ್ದಂತ ತಗೊಂಡ್ರು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, ಹಿಂಗೆ ಒಂದು ಡಿಸ್ಕೌಂಟ್ ರೇಟ್ ಸಿಗ್ತದೆ. ಹಾ, ಈಗ ಕವಿತಾ ಅವರನ್ನ ಮಾತಾಡಿಸುವ, ನಿಮ್ಮ ಹಿನ್ನೆಲೆ, ನೀವು ಯಾವ ಊರಿನವರು, ಈ ಬಗ್ಗೆ ಹೇಳಿ. ನಮ್ ತಾಯಿ ಮನೆ ಹನಗಲ್, ಹನಗಲ್ದಲ್ಲಿ ಹುಟ್ಟು ಬೆಳೆದಿದ್ದು. ಕ್ರಮೇಣ ಯಲಪುರಕ್ಕೆ ಬಂದು ನಾವು ಬದುಕಿದ್ದು. ಅಲ್ಲಿಂದ ನಮ್ಗೆ ಹಾವೇರಿಗೆ ಮದುವೆ ಮಾಡಿಕೊಟ್ಟಿದ್ರು. ಮದುವೆ ಮಾಡಿಕೊಟ್ಟ ನಂತರ ಚೆನ್ನಾಗಿದ್ದು, ಪರಿಸ್ಥಿತಿಗಳು ಹಳ್ಳಿಗೆ ಬರಲ್ಲ ಸರ್. ಅದ್ರ ನಂತರ ನಾವು ತೇರ್ಪೇಟೆ ಮಾಡ್ತಾ. ಈಗ ಈ ಪೆಟ್ಟಿಗೆ ಅಂಗಡಿ ಬಗ್ಗೆ ಹೇಳಿ, ಜಾತ್ರೆಯಲ್ಲೆಲ್ಲ ಅಂಗಡಿ ಹಾಕೊಳ್ತಿರಲ್ಲ, ಅದು ಎಷ್ಟು ಕಷ್ಟವಾಗ್ತಿತ್ತು, ಏನು ಖುಷಿ ಇರ್ತಿತ್ತು ಅವಾಗ? ಅವಾಗ ಸರ್ ರಾತ್ರಿ ಇಡೀ ನಿದ್ರೆಗೆಟ್ಟು ವ್ಯಾಪಾರ ಮಾಡ್ಬೇಕಿತ್ತು, ಅಂಗಡಿ ಹೊಡಿಬೇಕಿತ್ತು, ಮತ್ತೆ ತಕ್ಷಣ ಬೇರೆ ಜಾತ್ರೆಗೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗಿ ಜಾಗ ಹಿಡಿದು ಬಿಟ್ಟು ಮತ್ತೆ ಅಂಗಡಿ ಹಾಕಬೇಕು, ಕಟ್ಟಬೇಕು. ತುಂಬಾ ಕಷ್ಟದ ಜೀವನ ಆಗಿತ್ತು ಸರ್ ಅವಾಗ. ತುಂಬಾ ಕಷ್ಟವನ್ನು ಅನುಭವಿಸಿಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಈಗ ಜಾತ್ರೆ ಸಮಯದಲ್ಲೆಲ್ಲ ಅಂಗಡಿ ಹಾಕ್ತಿರಲ್ಲ, ಅವಾಗ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೇಗೆ ನಿಮಗೆ? ಊಟ ಮಾಡಿದ್ರು ಮಾಡಿದ್ರು ಸರ್, ಇಲ್ಲದೆ ಇದ್ರೆ ಇಲ್ಲ. ರಾತ್ರಿ ಒಂದ್ ಟೈಮ್ ಊಟ, ಬರೀ ಚರ್ಮುರಿ ತಿದ್ಕೊಂಡು ಬಿಟ್ಬಿಡೋದು. ಚಾ ಕುಡಿಯೋದು ಹೆಚ್ಚು, ಅತಿ ಹೆಚ್ಚಾಗಿ ಚಾ ಬಳಕೆ ಹೆಚ್ಚಾಗಿತ್ತು ಸರ್. ಚಾ ಸೇವನೆ ಮಾಡ್ಕೊಂಡೇ ಇಡೀ ದಿನ ಕಳೀತಿದ್ರು. ರಾತ್ರಿ ಒಂದ್ ಹತ್ತು ಊಟ ಮಾಡ್ತಿದ್ರು. ಮಧ್ಯಾಹ್ನ ಊಟ ಮಾಡ್ಬೇಕನ್ಸಿದ್ರೆ ಹೋಟೆಲ್ ಇಂದ ಊಟ ತರಿಸ್ಕೊಂಡು ಊಟ ಮಾಡ್ತಿದ್ರು ಸರ್. ಆ ರೀತಿ ಪರಿಸ್ಥಿತಿ ಇತ್ತು. ಹಾವೇರಿ ಬಿಟ್ಟು ನೀವು ಗುಣವಂತಿಗೆ ಬಂದ್ರಿ ಸರ್, ಇಲ್ಲಿ ಸ್ವಂತ ಅಂಗಡಿಯನ್ನು ಹಾಕೊಂಡ್ರಿ. ಸರ್, ಈಗ ಹನುಮಂತ ಅವರ ಮಾತಾಡಿಸುವ. ಹನುಮಂತ ಅವರೀಗ ಈ ದುಶ್ಚಟಗಳು ಅಂತ ಹೇಳ್ತೀವಲ್ಲ, ಅದು ದುಶ್ಚಟ ಅಂತ ಆರಂಭದಲ್ಲಿ ಗೊತ್ತಿರೋದಿಲ್ಲ, ಆಮೇಲೆ ಗೊತ್ತಾಗ್ತದೆ ದುಶ್ಚಟ ಅಂತ ಹೇಳಿ. ನೀವು ಹೇಗೆ ಇದಕ್ಕೆ ಸೇರ್ಕೊಂಡ್ರಿ ಅಂತ ಅಂದ್ರೆ, ಹಿಂಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ನಾವೊಂದು ಹಿಂಗೆ ಅಂಗಡಿ ಹಾಕೋರ್ದೆ ಫ್ರೆಂಡ್ಸ್. ಹಾ, ಅಂಗಡಿ ಹಾಕೋರೆ. ಹಾ, ಕಡೆ ಅವರು ಹಿಂಗೆ ಸವಾಸ ಮಾಡ್ಕೊಂಡು ಎಂತಾಗೋದಿಲ್ಲ ಹಿಂಗೆ ರಾತ್ರಿ ಟೈಮಲ್ಲೆಲ್ಲ ಹಿಂಗೆ ನಿದ್ರೆಗೆಡ್ಬೇಕಲ್ಲ ಅಂತ ಹೇಳ್ಕೊಂಡು ಹಿಂಗೆ ಸವಾಸ ಹಿಂಗೆ ಮಾಡ್ಕೊಂಡು ಸುಮಾರಷ್ಟು ಹಿಂಗ್ ಕುಡಿಲಿಕ್ಕೆಲ್ಲ ಚಾಲು ಮಾಡಿದ್ವಿ ನಾವು. ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಡೆ ಕಡೆಗೆ ಆಗ್ತಾ ಆಗ್ತಾ ಸುಮಾರು ಆಯ್ತು. ಕಡೆ ನನ್ನ ಅಂಗಡಿ ಎಲ್ಲ ಸ್ವಲ್ಪ ಲಾಸ್ ಆಯ್ತು. ಲಾಸ್ ಆಯ್ತು. ಸಾಲ ಗೀಲ ಮಾಡ್ಕೊಂಡಿದ್ರು, ಕುಡಿತಾ ಇದ್ರ? ಹೌದೌದು ಸರ್. ಹಾ, ಸಾಲ ಆಗಿಲ್ಲ ಹಿಂಗೆ ಕೈಗಾಡ ಎಲ್ಲ ಅವ್ರ ಕಡೆ ಹಿಂಗೆಲ್ಲ ಅಂಗಡಿಯವ್ರ ಕಡೆನೆ. ಹಾ, 500 ಕೊಡು, 200 ಕೊಡು, 300 ಕೊಡು ಅಂತ ಹೇಳಿ ಹಿಂಗೆಲ್ಲ ಇಸ್ಕೊಂಡು ಅವ್ರೆಲ್ಲ ಕೊಡ್ತಿದ್ರು. ಮತ್ತೆ ಹಾ, ಇಲ್ಲ ಅಂತಿದ್ದಿಲ್ಲ ಯಾರು. ಹಾ, ದುಡ್ಡನ್ನು ಕೊಡ್ತಿದ್ರು. ಹಾ, ತಗೋ 500 ಕೇಳದಲ್ಲಿ 500 ತಗೋ, ನಮ್ಮ ಒಟ್ಟಿಗೆ ಬಾ ಹಿಂಗ್ ಕರ್ಕೊಂಡು. ಈ ಮಧ್ಯದ ಒಂದು ಸಹವಾಸದಿಂದಾಗಿ ನಿಮ್ಗೆ ಅಂಗಡಿ ಹಾಕ್ಲಿಕ್ಕೆ ಕಷ್ಟ ಆಗ್ಲಿಲ್ಲ? ಕಷ್ಟ ಆಗ್ಲಿಲ್ಲ, ಯಾಕಂದ್ರೆ ನಾವು ಇಲ್ಲಿ ಹೊಸಬ್ರು. ನಮ್ಗೆ ಯಾರು ಇಲ್ಲಿ ಅಂಗಡಿ ಅಲ್ಲ, ಪೆಟ್ಟಿಗೆ ಅಂಗಡಿ, ಪೆಟ್ಟಿಗೆ ಅಂಗಡಿ ನಾ ಹೇಳ್ತಿರ್ ತೇರ್ಪೇಟೆಯಲ್ಲಿ. ನಮ್ಗೆ ಯಾರು ಪರಿಚಯ ಇಲ್ಲ. ಹೌದಾ? ನನ್ ಒಂದು ನಮ್ದೊಂದು ಕುಡುಕರ ಸಂಘ ಹಿಂಗೆ ಸಿಕ್ತಲ್ಲ ಅವ್ರ ದಾರಿ ತೋರಿಸಿದ್ರು. ಎಲ್ಲೆಲ್ಲಿ ಜಾತ್ರೆ ಇದೆ ಎಲ್ಲಿ ಜಾತ್ರೆ ಇದೆ ಎಲ್ಲಿಲ್ಲ, ನಾವು ಹೊಸಬ್ರು ಇಲ್ಲಿ, ನಮ್ಗೆ ಎಂತ ಈ ಕಡೆ ಎಂತದು ಪರಿಚಯ ಇಲ್ಲ. ಹೌದು, ಅವ್ರ ಸಂಗತಿಯಿಂದನೇ ನಾ ಹಿಂಗೆ ತೇರುಪಾಟಿ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಲಾಸ್ಟಿಗೆ ನಮ್ಗೆ ಇಲ್ಲಿ ನೆಲೆ ಆಯ್ತು. ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ನಿಮ್ಗೆ ಯಾರು ಪ್ರೇರಣೆ ಕೊಟ್ಟು? ನಮಗೆ ಪ್ರೇರಣೆ ಕೊಟ್ಟಿದ್ದು ನಮ್ಮ ಅನು ಮೇಡಮ್ ಅಂತೇಳಿ ಸಂಘದವರು, ಅವ್ರ ಕೈ ಮುಗಿತ್ತೆ. ನಮ್ಮ ಅನು ಮೇಡಮ್ ಅವರು ಅವರನ್ನ ನಮ್ಮ ಸಣ್ಣ ಅಂಗಡಿ ಇತ್ತಲ್ಲ ಅವಾಗ ಅವರು ಇಲ್ಲಿ ತಲಗೋಡದಲ್ಲಿ ಒಂದು ಶಿಬಿರ ಆಯ್ತು. ನನಗೆ ಅವ್ರು ಎತ್ಕೊಂಡು ಹೋಗ್ಲಿಕ್ಕೆ ನೋಡಿದ್ರು, ಅದನ್ನ ನಾವು ತಪ್ಸ್ಕೊಂಡು ಓಡೋಗ್ಬೇಕು. ಕಡೆಗೆ ಅವ್ರು ನನಗನ್ನ ಸ್ವಲ್ಪ ತಿಳುವಳಿಕೆಯಿಂದ ಹೇಳಿ ಕಡೆಗೆ ಮಿರ್ಜಾನ್ದಲ್ಲಿ ನನಗೆ ಹೋಗಿ ಸೇರಿಸಿದ್ರು. ನನ್ನ ಕಡೆ ದುಡ್ಡು ಇಲ್ಲ ಆಗಿತ್ತು, ಅವಾಗ ಅವರು ದುಡ್ಡು ಕೊಟ್ಟರು. ಅವರು ಮತ್ತೆ ಇಲ್ಲಿ ಬಟ್ಟೆ ಅಂಗಡಿದಾರೆ ಒಬ್ರು ಶೇಖರ್ ಅಂತ ಹೇಳಿ, ನಮ್ಮ ಇಲ್ಲೇ ಎದುರುಗಡೆ ಅಪೋಸಿಟ್ ಅವರೊಬ್ರು, ಅವರು ನನ್ನ ಕರ್ಕೊಂಡು ಹೋಗಿ ಶೇಖರ್ ಅವರು, ಹಾ ಅವ್ರು ಕರ್ಕೊಂಡೋಗಿ ನನಗೆ ಶಿಬಿರದಲ್ಲಿ ಸೇರಿಸಿ ಬಂದೆ. ನಂಗವರು ಕವಿತಾ ಅವರು ಹೇಳಿಕ ಇಂಥ ಒಂದು ಮಧ್ಯವರ್ಜನ ಶಿಬಿರ ಇತ್ತು ಅಂತ ನಿಮ್ಗೆ ಗೊತ್ತಿತ್ತ ಮೊದಲು? ಗೊತ್ತಿಲ್ಲ ಸರ್. ಇಲ್ಲಿ ಗುಣವಂತಿ ಬಂದಾಗ ಹಾಗೂ ನಮ್ಮ ಇಲ್ಲಿ ಜಿ ಕೆ ಗೌಡ್ರ ಸರ್ ಅಂತ ಇದ್ದಾರೆ, ಅವರು ಮೈದ್ನಿ ಸಂಘದಲ್ಲಿ ಕಾರ್ಯಕರ್ತೆ, ಅವರು ತುಂಬಾ ನಮ್ಮ ಮನೆಯವರನ್ನ ಪರಿವರ್ತನೆ ಮಾಡ್ಬೇಕು ಹೇಳಿ ಇಲ್ಲಿ ಬಂದಾಗೆಲ್ಲ ನೋಡ್ತಿದ್ರು. ನಮ್ಮ ಮಗನಿಗೆ ತುಂಬಾ ಹೊಡಿತಿದ್ರು ಇವರು, ಅದನ್ನೆಲ್ಲ ನೋಡ್ಬಿಟ್ಟು ಇವ್ರನ್ನ ಹೆಂಗಾದ್ರು ಮಾಡಿ ಪರಿವರ್ತನೆ ಮಾಡ್ಬೇಕು ಅಂತ ನಮ್ಮ ಹತ್ರ ಎಲ್ಲ ಮಾತಾಡಿದ್ರು. ಶಿಬಿರಕ್ಕೆ ಸೇರಿಸಿ, ಹಿಂಗೆ ಧರ್ಮಸ್ಥಳ ಸಂಘದಲ್ಲಿ ಶಿಬಿರ ಆಗುತ್ತೆ ಸೇರಿಸಿ ಅಂತ ಹೇಳಿದ್ರು. ಅವಾಗ ನಾವೇನಂದ್ರು ಇಲ್ಲ ಮೇಡಮ್ ಅವ್ರು ಸೇರುದಿಲ್ಲ, ಮತ್ತೆ ಏನಾದ್ರು ಹೇಳಿದ್ರೆ ನಮ್ಗೆ ಹೊಡಿಲಿಕ್ಕೆ ಬರ್ತಾರೆ, ಅವ್ರಿಗೆ ಹೆಂಗ್ ತಿಳಿಸಿ ಹೇಳುದು ಅಂತ ಗೊತ್ತಾಗಲ್ಲ. ಕಡೆಗೆ ಅನ್ನು ಮೇಡಮ್ ಎಲ್ಲ ಬಂದ್ಕೊಂಡು ಇಲ್ಲಿ ತಲಗೋಡಲ್ಲಿ ಶಿಬಿರ ಆಗ್ತಿದೆ ಸೇರಿಸಿ ಅಂದ್ರು. ಆದ್ರೂ ಅವಾಗ ಇವರು ಸರ್ ಮತ್ತೊಂದು ಎಸ್ ಪಿ ಸರ್ ಇದ್ರು, ಅವರು ಕೂಡ ರಾಜು ಸರ್, ಅವರು ಕೂಡ ತುಂಬಾ ಪ್ರಯತ್ನ ಪಟ್ಟರು ಇವ್ರಿಗೆ ಸೇರಿಸಬೇಕು ಹೇಳಿ, ಆಗ್ಲೇ ಇಲ್ಲ, ಅದೊಂದು ಮಿಸ್ ಆಗೋಯ್ತು ನಮಗೆ. ಕಡೆಗೆ ಮತ್ತೆ ಅವರು ಕಲ್ಪನಾ ಮೇಡಮ್ ಅನ್ನೋರು ತುಂಬಾ ಪ್ರಯತ್ನ ಪಟ್ಟು, ಇಲ್ಲಿ ನಮ್ಮ ಜಿ ಕೆ ಗೌಡರು ತುಂಬಾ ಪ್ರಯತ್ನ ಪಟ್ಟು ಇವರನ್ನ ಮಿರ್ಜಾನ್ ಶಿಬಿರಕ್ಕೆ ಸೇರಿಸಿದ್ರು. ಅನು ಮೇಡಮ್ ಕರ್ಕೊಂಡೋಗಿ ಬಿಟ್ರು ಇವ್ರನ್ನ, ಶೇಖರ್ ಅನ್ನೋರು ಕರ್ಕೊಂಡು ಹೋದ್ರು. ಅದರ ನಂತರ ಇವರು ಪರಿವರ್ತನೆ ಆಗಿ ಬಂದು ತುಂಬಾ ಖುಷಿಯಾಗಿದೆ. ಹನುಮಂತ ಅವರಿಗೆ ಮಧ್ಯವರ್ಜನ ಶಿಬಿರದಲ್ಲಿ ಹೇಗಿತ್ತು ದಿವಸಗಳು, ಅಲ್ಲಿಯ ಒಂದು ಹಂತ ಹಂತವಾಗಿ ಸ್ವಲ್ಪ ಹೇಳಿ. ಈಗ ನಾವು ಮಧ್ಯವರ್ ಶಿಬಿರ ಅಂತ ಹೇಳ್ತೀರ ಸರ್, ಹೋಗಿ ಸೇರಿದ ತಕ್ಷಣ ನಮ್ಗೆ ಏನಾಗ್ತಂದ್ರೆ ಒಂಥರ ಸೆಂಟ್ರಲ್ ಜೈಲಲ್ಲಿ ಹಾಕದಂಗೆ ಆಗಿತ್ತು. ಫಸ್ಟ್ ದಿನ ಮಾತ್ರ ಒಂಥರ ಮೆಂಟಲ್ ಆಗಿಬಿಟ್ಟಿದ್ದೆ ನಾವು. ಹೌದಾ? ಯಾರು ಹೇಗಾದ್ರೂ ತಪ್ಸ್ಕೊಳ್ಬೇಕು, ಹಾ ಹೇಗಾದ್ರೂ ತಪ್ಸ್ಬೇಕು ಅಂತೇಳಿ, ಯಾರು ಮಾತಾಡಂಗಿಲ್ಲ, ಯಾರು ಏನು ಹೇಳಂಗಿಲ್ಲ, ಹಿಂಗ ಒಂಥರ ಒಂಥರ ಮೆಂಟಲ್ ಆದಂಗಾಗಿ ಒಂಥರ ಅಳೋದು, ಹಿಂಗಿಲ್ಲ ಒಂಥರ ಕೂಗಾಡೋದು ಹಿಂಗಿಲ್ಲ. ಕಡೆ ಒಂದ್ ದಿನ ಅಂದ ನೆಕ್ಸ್ಟ್ ದಿನ ಏನು ಉಂಟಲ್ಲ ನಮ್ಗ, ಅವರು ಹಿಂಗೆ ಕೂಳಿಸ್ಕೊಂಡು ಕಡೆ ಟ್ಯಾಬ್ಲೆಟ್ಸ್ ಅದು ಇದು ಅಂತ ನಮ್ಗೊಂಥರ ಮಕ್ಕಳ ತರ ನೋಡ್ಕೊಂಡ್ರು. ಹೌದಾ? ಅದಂದ್ರೆ ಮೂರನೇ ದಿನ ಏನು ಉಂಟಲ್ಲ ಶಿಬಿರ, ಅದು 7 ದಿನ ಸರ್. ಕಡೆ ಮೂರನೇ ದಿನ ಉಂಟಲ್ಲ ಅದೆಲ್ಲ ನಮ್ಗೆ ಒಂಥರ ಮಕ್ಕಳ ತರ, ಅವರು ಊಟ ತಿಂಡಿ, ಹಾ ಕಡೆಗೆ ಅವ್ರು ನಮ್ಗಾಗಿ ಹೊರಗೆ ಬಿಟ್ರು ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಹಾ ಕಡೆಗೆ 7 ದಿನ ನಂತರ ನಮ್ದೊಂಥರ ಹೊಸ ಜೀವನವನ್ನು ಕಟ್ಟಿಕೊಟ್ರು ಅವ್ರು. ಹೌದಾ? ನಮ್ಗೆ 7 ದಿನ ನಂತರ 6ನೇ ದಿನಕ್ಕೆ ರಾತ್ರಿ ಟೈಮಿಗೆ ಒಂದು ಫಂಕ್ಷನ್ ಆಗುತ್ತೆ ಅಲ್ಲಿ, ಆ ಫಂಕ್ಷನ್ ಅಲ್ಲಿ ಎಲ್ಲರೂ ಅಳೋದು ಅಂದ್ ನಾವು ಹೋಗ್ತೇವಲ್ಲ ಮನೆಗೆ ಅಂತೇಳಿ. ಹಾ ಎಲ್ಲ ಫ್ರೆಂಡ್ಸ್ ಒಂದ್ ಸುಮಾರು ಒಂದು 47 ಜನ ಇದೆ ಸರ್. ಹಾ ಎಲ್ಲ ಒಂಥರ ಫ್ರೆಂಡ್ಸ್, ಒಂದೇ ಕುಟುಂಬದವ್ರು ಇದ್ದಂಗೆ. ಹಾ ಸರ್ ಆಗ್ಲಿ, ಮೇಡಮ್, ಕಡೆಗೆ ನಮ್ಮ ನರ್ಸು ಡಾಕ್ಟರು ಎಲ್ಲರು. ಹಾ ನಮ್ದು ಸರ್ ದೇವಿದಾಸ್ ಅಂತೇಳಿ ಧರ್ಮಸ್ಥಳದವ್ರು. ಹಾ ಅವ್ರು ಈಗಲೂ ಅನಿಸ್ತ, ನಾವು ಈಗಲೂ ಫೋನ್ ಗಿನ್ ಹಚ್ಚಿ ಅವರೊಟ್ಟಿಗೆ ಮಾತಾಡ್ತಿರ್ತೀವಿ. ಹಾ ಅವ್ರು ಅಷ್ಟೊಂದಷ್ಟೊಂದು ನಮ್ಗೆ ಅಂತ ಆತ್ಮೀಯರಾಗ್ಬಿಟ್ರು ಅವರು. ಹಾ ಆ ಶಿಬಿರ ಅಂದ್ರೆ ಈಗಲೂ ಎಲ್ಲಿದ್ರು ನಾವು ಹೋಗಿ ಒಂದ್ಸಲ ಬೆಟ್ಟೆಗೆ ಒಂದಿನ ಸೇವೆ ಮಾಡಿ ಬರ್ತದೆ ಸರ್. ಒಂದು ದಿನ ಅಂದ್ರೆ ಹೇಗಿರ್ತದೆ ಮಧ್ಯವರ್ಜನ ಶಿಬಿರದಲ್ಲಿ? ಬೆಳಿಗ್ಗಿಂದ ಸಾಯಂಕಾಲದ ರಾತ್ರಿ, ಬೆಳಗ್ಗಿಂದ ಸಂಜೆವರೆಗೂ ಅಂತ ಸರ್. ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ, ಹಾ ಆದ ನಂತರ ನಮಗೆ ಶುಂಠಿ ಕಷಾಯ ಕೊಡ್ತಾರೆ. ಕಡೆ ಕರೆಕ್ಟ್ ಟಿಫಿನ್ ಟೈಮ್ 9:00 to 10:00 ಟಿಫಿನ್, ಕಡೆ ಮಧ್ಯಾಹ್ನ ಟೈಮ್ ಊಟ, ಕಡೆ ನೋಡ್ಲಿಕ್ಕೆ ಟಿವಿ. ಹಾ ನಮ್ಗೆ ಎಂತ ಬೇಕು ಅಷ್ಟು ಫ್ರೀಡಮ್, ಹಾ ಯಾವ್ದನ್ನು ತೊಂದರೆ ಇಲ್ಲ. ಕಡೆ ಮಧ್ಯಾಹ್ನ ಟೈಮ್ ಊಟ, ಸಂಜೆ ಟೈಮ್ ಅಂತ ಅಂದ್ರೆ ಈಗ ಮಧ್ಯಾಹ್ನ ಊಟನ ಮತ್ತೆ ಸಂಜೆಗೆ ಇರೋದಿಲ್ಲ, ಚೇಂಜ್ ಊಟ. ಹಾ ನಮ್ಮೊಟ್ಟಿಗೆಲ್ಲ ಹಿಂಗೆ ಎಲ್ಲರೂ ಒಂಥರ ಮನೆ ತರಾನೇ, ಮನೆಯಲ್ಲೂ ಆ ತರ ಸಿಗ್ತದೆಲ್ಲ ಗೊತ್ತಿಲ್ಲ ನಮ್ಗೆ, ಆದ್ರೆ ಅಲ್ಲಿ ಮಾತ್ರ ಸ್ವರ್ಗಾನೇ ಒಂಥರ. ಇಂತಹ ಮದ್ಯವರ್ಜನ ಶಿಬಿರದಲ್ಲಿ ಈಗಾಗಲೇ ಮದ್ಯವನ್ನ ಬಿಟ್ಟಂತವರು, ಆ ನವ ಜೀವನವನ್ನ ಮಾಡ್ತಾ ಇರುವಂತವ್ರು, ಅವರ ಅನುಭವದ ಮಾತನ್ನು ಕೂಡ ಹೇಳ್ತಾರೆ. ಅದನ್ನು ಕೇಳಿದಾಗೆಲ್ಲ ನಿಮ್ಗೆ ಏನಿಸ್ತದೆ? ಅವಾಗ ನಮ್ಗೆ ಬಹಳ ಖುಷಿ ಆಗ್ತದೆ ಸರ್. ಹಾ ಅಂದ್ರೆ ಹೆಂಗಂದ್ರೆ ಈಗ ಮದ್ಯವರ್ಜನ ಶಿಬಿರ ಅಂತಾರೆ ಸರ್, ಅದು ಒಂಥರ ಈಗ ಎಷ್ಟು ಕೋಟಿ ಕೊಟ್ಟರು ನಮ್ಮ ಕೈಲಿ ಆಗೋದಿಲ್ಲ, ಎಷ್ಟು ಲಕ್ಷ ಕೊಟ್ಟರು ಆಗೋದಿಲ್ಲ. ಹೌದಾ? ಈ ನಮ್ಮ ಮನೆಯವರು ನಮ್ಗೆ ಸುಮಾರಷ್ಟು ದುಡ್ಡು ಖರ್ಚು ಮಾಡಿ ಅವ್ರು ತಾಳಿ ಮಾರಿದ್ಲು ನನ್ನ ಹೆಂಡತಿ ನನಗೆ ಡ್ರಿಂಕ್ಸ್ ಬಿಡ್ಲಿಕ್ಕೆ ಅಂತೇಳಿ, ಆದ್ರೂ ಆಗ್ಲಿಲ್ಲ ಅವ್ರ ಕೈಲಿ. ಹೌದಾ? ಅದೆಂತ ಆಯ್ತು ಏನೋ ಗೊತ್ತಿಲ್ಲ, ಆ ದೇವ್ರ ಮಂಜುನಾಥ ಸ್ವಾಮಿನೇ ನಮ್ಗೆ ಒಂದು ಪರಿವರ್ತನೆ ಮಾಡಿಕೊಂಡು ಈಗ ಈ ಮಟ್ಟಿಗೆ ನಾವು ಬಂದಿದ್ದೀವಿ ಸರ್. ಮಧ್ಯವರ್ಜನ ಶಿಬಿರಕ್ಕೆ ಹೋಗಿ ಹೊರ ಬಂದ ನಂತರ ನಿಮ್ಮ ಯಜಮಾನರನ್ನು ನೀವು ನೋಡುವಂತಹ ಒಂದು ರೀತಿ ಹೇಗೆ ಬದಲಾವಣೆ ಆಯ್ತು? ನಮ್ಮ ಯಜಮಾನ್ರೆ ಅಲ್ಲ ಅನ್ನೋಷ್ಟು ನನಗೆ ಮನ್ಸು ಪರಿವರ್ತನೆ ನಂಬಲಿಕ್ಕಾಗ್ಲಿಲ್ಲ. ಆದ್ರೆ ಅವ್ರು ಒಂದು ಹೊರಗೆ ಬಂದ ಕ್ಷಣ, ಹಾ ಈಗ ಇವ್ರು ಕುಡಿತಾ ಬಿಡ್ತಾರಾ ಅನ್ನುವಂತ ನಂಬಿಕೋ ಬೇಡವೋ ಅನ್ನುವಂತ ಪರಿಸ್ಥಿತಿಲಿ ನಾವಿದ್ರು. ಆದ್ರೆ ಅವ್ರು ಪರಿವರ್ತನೆ ಆಗ ಬಂದ್ರು. ಅವರ ಅಳಲನ್ನ ತಾನೇನ್ ತಪ್ಪು ಮಾಡಿದ್ನಲ್ಲ ಅದನ್ನೆಲ್ಲ ಹೇಳ್ಕೊಂಡ್ರು ಅವರು. ನನಗೇನು ನಾನೇನ್ ತಪ್ಪು ಮಾಡಿದೆ ಅದು ನಂಗೆ ಅರಿವಾಗಿದೆ, ನಾನಿನ್ ಪರಿವರ್ತನೆ ಆಗ್ತೇನೆ ಅಂತ ಅವತ್ತೇ ಶಪಥ ಮಾಡಿದ್ರು. ಇವತ್ತುವರೆಗೂ ಬದಲಾವಣೆ ಹಾಕೊಂಡೇ ಇದ್ದಾರೆ, ಮುಂದುವರಿಸಲಿಲ್ಲ. ಇಲ್ಲ ಇಲ್ಲ, ಒಳ್ಳೆ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ. ಸರ್, ಈಗ ಈ ಜಾತ್ರೆಯಲ್ಲಿ ಹಾಕುವಂತಹ ಅಂಗಡಿಯನ್ನ ಬಿಟ್ಟು ಒಂದು ಹೊಸ ಅಂಗಡಿಯನ್ನ ಹಾಕಬೇಕು ಅಂತ ಹೇಗೆ ಮನಸ್ಸು ಬಂತು? ನಾವು ಚಿಕ್ಕ ಅಂಗಡಿ ಮಾಡಿ ಇಲ್ಲಿ ಬದುಕ್ತಾ ಇದ್ರು. ನಾನು ಅಡಿಕೆ ಸುಲಿತಿದ್ದೆ, ಅಡಿಕೆ ಸುಲಿಯೋದ್ರಿಂದನೇ ಬಾಡಿಗೆ ಕಟ್ಕೊಂಡು ಜೀವನ ನಡೆಸ್ತಿದ್ದೆ. ಇವ್ರು ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಿದ್ರು, ಅದರಲ್ಲೇ ಬದುಕ್ತಾ ಇದ್ರು. ಕಡೆಗೆ ಈ ಜಾಗದಲ್ಲಿ ಅಂಗಡಿ ಇರಲಿಲ್ಲ. ಈ ಅಂಗಡಿ ಕಟ್ಟಬೇಕಾದ್ರೆ ನಮ್ಮ ಮನೆ ಓನರ್ ಶಂಭು ದೇವಡಿಗರು, ಅವರು ನಾನು ಅಂಗಡಿ ಕಟ್ತಾ ಇದ್ದೇನೆ ಮತ್ತೆ ನೀವು ಬೇಕಾ ನಿಮಗೆ ಅಂಗಡಿ ಅಂತ ಕೇಳಿದ್ರು. ಅವಾಗ ಇವರು ಪರಿವರ್ತನೆ ಆಗಿ ಬಂದು ಬರೀ ಒಂದೇ ತಿಂಗಳಾಗಿತ್ತು. ಅವಾಗ ನಮ್ಮ ಕೈಯಲ್ಲಿ ಹಣನೂ ಇರಲಿಲ್ಲ, ಒಂದು ರೂಪಾಯಿ ಅಂದ್ರೆ ನಮ್ಗೆ ಅವಾಗ ದೊಡ್ಡ ಮಾತು. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ರು. ಅವಾಗ ನಾವು ಅಂಗಡಿ ಮಾಡಲಿಕ್ಕೆ ನಾವು ಅವ್ರಿಗೆ ಮಾತು ಕೊಡಲಿಲ್ಲ ಏನು ಅಂತ ಹೇಳ್ಕೊಂಡೆ. ಆದರೂ ಕೂಡ ಅವರು ನಮಗೆ ಸಹಾಯ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಒಂದು ಅಂಗಡಿನ ಬಿಟ್ಟಿಟ್ರು, ನೀವು ಏನಂತ ನಮಗೆ ತಿಳಿಸಿ ಅಂತ ಹೇಳ್ಕೊಂಡು. ಅವಾಗ ನಾವೇನು ಮಾಡಿದ್ರು, ಇವ್ರಿಗೆ ಒಂದು ಕೆಲಸ ಬಂತು. ಕೆಲಸ ಬಂದ್ಕೊಂಡು ನಾನು ಕೆಲಸ ಮಾಡ್ತೇನೆ ಅಂಗಡಿ ಮಾಡುವ ಅಂತ ಇವ್ರು ನನಗೆ ಬೆಂಬಲ ಕೊಟ್ರು. ಅವಾಗ ಇವ್ರು ಕೆಲಸ ಮಾಡಿಬಿಟ್ಟು 20,000 ರೂಪಾಯಿ ಕ್ಯಾಶ್ ಅನ್ನ ಒಂದೇ ವಾರದಲ್ಲಿ ದುಡ್ದಿ, ಅಂದ್ರೆ ಅವ್ರು ಮಧ್ಯೆ ಬಿಟ್ಟಿದಕ್ಕೆ ಆ ಹಣನ ಉಳಿಸ್ಲಿಕ್ಕಾಯ್ತು, ಇಲ್ಲಾಂದ್ರೆ ಆ ಹಣ ಉಳಿತಿರ್ಲಿಲ್ಲ ಅವ್ರ ಕೈಯಲ್ಲಿ. ಆ 20,000 ರೂಪಾಯಿ ಕ್ಯಾಶ್ ಅನ್ನ ನಮ್ಮ ಸಾವುಕಾರ ಕೈಯಲ್ಲಿ ತಂದು ಕೊಟ್ರು. ಅವಾಗ ಅವ್ರು ನಮ್ಗೆ ಅಂಗಡಿ ಮಾಡಿ ಅಂತ ಅವ್ರು ಅಡ್ವಾನ್ಸ್ ತಗೊಂಡು ಅಂಗಡಿ ಚಾವಿನ ನಮ್ಮ ಕೈಯಲ್ಲಿ ಕೊಟ್ರು ಅಂಗಡಿ ಮಾಡಿ. ಅಲ್ಲಿಂದ ಅಂಗಡಿ ಮಾಡುವ ಅಂತ ಅವಾಗಂತೂ 1 ರೂಪಾಯಿ ಇರಲಿಲ್ಲ. ಅದ್ರ ನಂತರ ನಾವು ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿದ್ರು. 10,000 ರೂಪಾಯಿ ಮೊದಲೇ ಸಾಲ ಕೊಟ್ರು, ಅದ್ರ ನಂತರ 30,000 ಕೊಟ್ರು. 30,000 ನಂತರ 1 ಲಕ್ಷ ಮಾಡಿಕೊಟ್ಟಿದ್ದಾರೆ. ಇವಾಗ 2 ಲಕ್ಷ ಸಾಲ ಕೊಟ್ಟಿದ್ದಾರೆ. ಅದನ್ನ ತಿರು ಈಗ ಸಿಡ್ಬಿ ಲೋನ್ ಕೊಟ್ಟಿದ್ದಾರೆ 5 ಲಕ್ಷ. 5 ಲಕ್ಷ ಸಿಡ್ಬಿ ಲೋನ್ ಇಂದ ತುಂಬಾ ನಮ್ಗೆ ಹೆಲ್ಪ್ ಆಗಿದೆ. ಅದರಿಂದ ಈಗ 15 ಲಕ್ಷ ಬಂಡವಾಳ ಇದೆ ನಮ್ಮಲ್ಲಿ. 15 ಲಕ್ಷ ಬಂಡವಾಳ ಸ್ಟಾಕ್ ಇದೆ, 2 ಗೋಡನ್ ಇದೆ, ಮನೆಯಲ್ಲೂ ಸ್ಟಾಕ್ ಇದೆ. ಐಟಮ್ ಈ ಐಟಮ್ ಎಲ್ಲ ಎಲ್ಲಿಂದ ತಕೊಂಡ್ಬರ್ತೀವಿ? ಹುಬ್ಳಿಯಿಂದ ತರ್ತೇವೆ. ಹೋಲ್ಸೇಲ್ ತರ್ತೇವೆ. ಇಲ್ಲಿ ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದೆ ಹೇಳಿ? ವ್ಯಾಪಾರ ಅಡ್ಡಿಲ್ಲ ಸರ್, ನಮಗೆ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ವ್ಯಾಪಾರ ಡೈಲಿ ಎಲ್ಲ ಸೀಸನ್ ಅಲ್ಲಿ ನಾವು ಡೈಲಿ ಒಂದ್ ದಿನಕ್ಕೆ 25-30 ರೂಪಾಯಿ ವ್ಯಾಪಾರ ಮಾಡ್ತೇವೆ ನಾವು ಸೀಸನ್ ಅಲ್ಲಿ. ಮದುವೆ ಸೀಸನ್ ಅಲ್ಲಿ ಎಂತ ಸೀಸನ್ ಇಲ್ಲ ಅಂದ್ರು ಡೈಲಿ ಒಂದು 7-8,000 ರೂಪಾಯಿ ವ್ಯಾಪಾರ ಮಾಡ್ತೇವೆ. ಎಂತ ಸೀಸನ್ ಇಲ್ಲ, ಈ ಮಳೆಗಾಲ ಸೀಸನ್ದಲ್ಲಿ ನಾವು ಅಂದ್ರೆ ಸೀಸನ್ ಹೆಂಗೆ ಸೀಸನ್ ಇರ್ತದೆ ಹಂಗೆ ಐಟಮ್ ಹಾಕ್ತೇವೆ ನಾವು. ಅಂದ್ರೆ ಈಗ ಮಳೆಗಾಲದಲ್ಲಿ ಎಂಥ ಐಟಮ್ ಹೋಗ್ತದೆ ಆ ಐಟಮ್, ಮದುವೆ ಸೀಸನ್ದಲ್ಲಿ ಏನು ಐಟಮ್ ಹೋಗ್ತದೆ ಅವಾಗೆ ಹಿಂಗೆ ಒಂದೊಂದು ಸೀಸನ್ ಒಂದೊಂದು ತರ ಐಟಮ್ ಅನ್ನ ಹಾಕ್ತಾ ಇತ್ತು ಹೋಗ್ತೀರಿ ಸರ್? ಈ ಐಟಮ್ ನ ಸೆಲೆಕ್ಷನ್ ಎಲ್ಲ ಯಾರು ಮಾಡೋದು, ನೀವು ಮಾಡ್ತೀರಾ? ನಾವು ಮಾಡ್ತೇವೆ, ನಮ್ಮ ಯಜಮಾನರು ಮಾಡ್ತಾರೆ. ಏನೇನಿದೆ? ಕಾಸ್ಮೆಟಿಕ್ ಇದೆ, ಚಪ್ಪಲ್ಸ್ ಇದೆ, ಬಟ್ಟೆ ಇದೆ, ಬಳೆ ಇದೆ, ಮತ್ತೆ ಪ್ಲಾಸ್ಟಿಕ್ ಐಟಮ್ಸ್ ಇದೆ, ಸ್ಕೂಲ್ ಐಟಮ್ಸ್ ಇದೆ. ಟೋಟಲ್ ಒಂದ್ ಮನುಷ್ಯನಿಗೆ ಏನ್ ಬೇಕಲ್ಲ ಅದೆಲ್ಲ ಐಟಮ್ಸ್ ಇದೆ. ಯಾಕಂದ್ರೆ ಕಸ್ಟಮರ್ ಒಂದ್ಸಲ ಒಳಗ್ ಬಂದ್ಕೊಳೆ ಮತ್ತೆ ಇಲ್ಲ ಅಂತ ಹೊರಗೆ ಹೋಗ್ಬಾರ್ದು. ಒಂದೇ ಕಡೆ ಪರ್ಚೇಸ್ ಮಾಡ್ಲಿ ಹೇಳಿ ಎಲ್ಲ ಐಟಮ್ಸ್ ಹಾಕಿದ್ದೇವೆ. ಮತ್ತೆ ಯಾವಾಗ್ಲೂ ವ್ಯಾಪಾರ ರನ್ನಿಂಗ್ ನಲ್ಲಿ ಇರಲಿ ಅಂತ ಹೇಳಿ ಎಲ್ಲ ಐಟಮ್ಸ್ ಅನ್ನ ಚಾಯ್ಸ್ ಮಾಡಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿದ ಮೇಲೆ ನಿಮ್ಮ ಒಂದು ಜೀವನವೇ ನವ ಜೀವನ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಕೇಳುಗರಿಗೆ ನೀವು ಏನ್ ಸಂದೇಶವನ್ನ ಕೊಡೋದಕ್ಕೆ ಬಯಸ್ತೀರಿ? ದಯವಿಟ್ಟು ಯಾರು ದುಶ್ಚಟಕ್ಕೆ ಮಾತ್ರ ಬಲಿಯಾಗಬೇಡಿ. ದುಶ್ಚಟಕ್ಕೆ ಬಲಿಯಾದ್ರೆ ಜೀವನನೇ ಹಾಳಾದಾಗೆ. ಹಂಗಾಗಿ ಅದರಿಂದ ಪರಿವರ್ತನೆ ಆದವರಿದ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಪರಿವರ್ತನೆ ಹೊಂದಿ ಒಳ್ಳೆ ಜೀವನ ಕಂಡ್ಕೊಳ್ಳಿ. ಅಂದ್ರೆ ಎಷ್ಟು ಕೋಟಿ ಕೊಟ್ಟರು ನಾವು ಅಂತ ಒಂದು ಮೆಡಿಷನ್ ಅನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮೆಡಿಷನ್ ಅಂತ ಅಲ್ಲ, ಅವರು ಮನಸ್ಸಿನ ಭಾವನೆಗಳನ್ನಲ್ಲಿ ಒಂದು ರೀತಿಯ ಸಹಾಯ ಹಸ್ತ, ಅದನ್ನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆ ಶಿಬಿರಕ್ಕೆ ಹೋಗಿ ಅವ್ರು ಕಣ್ಣಾರೆ ನೋಡಿದ್ಕೂಳೆನ ಅವ್ರಿಗೆ ಏನು ಅಂತ ಗೊತ್ತಾಗುತ್ತೆ. ಹೇಳಿದ್ರೆ ಎಲ್ಲ ಗೊತ್ತಾಗುದಿಲ್ಲ, ನಾವೇನೋ ಹೇಳ್ತೇವೆ ಹಿಂಗ ಅನಿಸ್ತದ ಅವ್ರಿಗೆ. ಅದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಹನುಮಂತ ಅವರೇ ಹೇಳಿ. ನಾವು ಕಡು ಬಡವರು, ಬಡತನ ಎನ್ನುವಂತದ್ದು ಮಾನಸಿಕ ಸ್ಥಿತಿ ಅದು. ಹೌದು ಸರ್. ಆದ್ರೆ ನಾವು ಇಲ್ಲಿ ಬಂದಂತರ ಈ ಧರ್ಮಸ್ಥಳ ಸಂಘದಿಂದ ನಾವು ಇಷ್ಟೊಂದನ್ನ ಮುಂದಾಗಿದ್ದು. ಹೌದಾ? ನಾವು ಯಾರಂತ ಇಲ್ಲಿ ಊರವರೆಗೂ ಒಂದು ಗೊತ್ತಿಲ್ಲ. ಹೌದಾ? ನಮಗೆ ಗುರುತಿಸಿದ್ದು ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಸಂಘದವ್ರು ನಮ್ಗೆ ಗುರುತಿಸಿದ್ರು. ಕಡೆಗೆ ಆದಾದ ನಂತರ ನಮ್ಗೇನು ಮಾಡಿದ್ರು, ಸಂಘದಲ್ಲಿ ಶಿಬಿರ ಸೇರಿಕೊಂಡು ಕಡೆ ನಮ್ಮ ಸಂಘದಲ್ಲಿ ಸೇರಿಕೊಂಡು. ಹೌದಾ? ಕಡೆ ನಮ್ಮ ಸಂಘದಲ್ಲಿ ಸ್ವಸ್ವಲ್ಪ ಆಗಿ ಹಣವನ್ನು ಬಂತು. ಆ ಹಣದಿಂದ ಈಗ ನಾವು ಸುಖವಾಗಿ ನನ್ನ ಹೆಂಡತಿ ಮಕ್ಕಳು, ಒಂದು ಮಗ, ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಾವನಿ, ಈಗ ಒಬ್ಬನು 7ನೇ ಕ್ಲಾಸ್. ನಮ್ಗೆ ಯಾವ್ದೇ ರೀತಿಯಿಂದ ಈಗ ತೊಂದರೆ ಇಲ್ಲ. ಒಳ್ಳೆ ರೀತಿಯಿಂದ ನಡ್ಕೊಂಡು ಹೊಂಟಿ. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ ಹನುಮಂತ ಶಿವಾಜಿ ಜೋಗಿಯವರೇ ಹಾಗೂ ಕವಿತಾ ಅವರೇ. ದುಶ್ಚಟ ಎನ್ನುವಂತಹದ್ದು ನಾವು ಬೇಕು ಬೇಕು ಅಂತ ಹೇಳಿ ಮಾಡ್ಕೊಂಡಿರುವಂತಹ ಯಾವುದೋ ಒಂದು ಆಕಸ್ಮಿಕ ಸಂದರ್ಭದಲ್ಲಿ ಬರುವಂತಹ ಒಂದು ಹಿನ್ನಡೆ ಅಂತಲೇ ಹೇಳಬೇಕು ಜೀವನದಲ್ಲಿ. ಅದನ್ನ ಮೆಟ್ಟಿ ನಿಂತು

ಮಳಿ ಬಂದೆ ಕೊಡೈ